ಕಾಯ್ದುಕೊಳ್ಳಲು ಮುಖ್ಯಮಂತ್ರಿ ಸೂಚನೆ. ಚಾಮರಾಜನಗರ ಜಿಲ್ಲಾಸ್ಪತ್ರೆ ಸಾವು ಪ್ರಕರಣ ಮುಖ್ಯಮಂತ್ರಿಗೆ ವರದಿ ಸಲ್ಲಿಸಿದ ನ್ಯಾಯಮೂರ್ತಿ ಮೈಕೇಲ್ ಡಿಕುನ್ಹಾ ಸಮಿತಿ. ಪ್ರತಿ ಹೋಬಳಿ ಕೇಂದ್ರಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆ ಆರಂಭಕ್ಕೆ ಮುಂದಿನ ಬಜೆಟ್ನಲ್ಲಿ ಆದ್ಯತೆ, ಸಚಿವ ಡಾ ಎಚ್ ಸಿ ಮಹದೇವಪ್ಪ. ಹೆಣ್ಣು ಭ್ರೂಣ ಹತ್ಯೆ ಸಮಾಜದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಲು ಸರ್ಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿ ಭತ್ತ ಮತ್ತು ಕಬ್ಬು ಕೃಷಿ ಕುರಿತು. ಯಲ್ಲಾಪುರ ತಾಲೂಕು ಉಳ್ಳಂಚಿಗೆಯ ಸುಬ್ರಾಯ ಭಾಸ್ಕರ್ ಹೆಗಡೆ ಅವರೊಂದಿಗೆ ಸಂದರ್ಶನ. ಸುಬ್ರಾಯ ಭಾಸ್ಕರ್ ಹೆಗಡೆ ಅವರೇ ನಮಸ್ಕಾರ. ನಮಸ್ಕಾರ. ದಕ್ಷಿಣ ಭಾರತದ ಒಂದು ಪ್ರಮುಖವಾದಂತಹ ಆಹಾರ ಬೆಳೆ ಅಂದ್ರೆ ಭತ್ತ. ಭತ್ತ ಬೆಳೆಯುವಂತಹದ್ದು ಕೂಡ ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ತ್ರಾಸದಾಯಕ, ಕಷ್ಟದಾಯಕ ಅಂತ ಮಾತನ್ನ ಕೇಳಿದೀವಿ. ಇದಕ್ಕೆ ಒಂದು ಪರ್ಯಾಯ ಅಂತ ಅಂದ್ರೆ ಬಹುಶಃ ಕೃಷಿಯಲ್ಲಿ ಒಂದು ರೀತಿಯ ಯಾಂತ್ರೀಕರಣವನ್ನು ಮಾಡಿದ್ರೆ ಭತ್ತದ ಕೃಷಿಯನ್ನು ಕೂಡ ಒಂದು ಲಾಭದಾಯಕವಾಗಿ, ಉತ್ಸಾಹದಾಯಕವಾಗಿ ಮಾಡಬಹುದು ಅಂತ ಹೇಳಿ. ನಿಮ್ಮ ಅನುಭವ ಏನ್ ಹೇಳ್ತದೆ, ಭತ್ತವನ್ನ ಹೇಗೆ ಮಾಡಬೇಕು ಅಂತ ಕೃಷಿಯನ್ನ? ನಮ್ಮ ಈ ಭಾಗದಲ್ಲಿ ಭತ್ತ ಬೆಳೆ ಈಗ ಸಾಕಷ್ಟು ಕಡಿಮೆ ಆಗಿ ಹೋಗಿದೆ. ಭತ್ತ ಬೆಳೆಯುವುದು ಅತ್ಯಂತ ಕಷ್ಟದಾಯಕ. ಈಗಿನ ಪರಿಸ್ಥಿತಿಯಲ್ಲಿ ಮಳೆ ಕಡಿಮೆ, ಈ ನಮ್ಮ ಮಲೆನಾಡಿನ ಭಾಗದಲ್ಲಿ ಮಳೆ ಕಡಿಮೆ ಆದ್ರಿಂದ ಮತ್ತೆ ಲಾಭದಾಯಕವಲ್ಲದ ಕಾರಣದಿಂದ ಎಲ್ಲರೂ ಭತ್ತದಿಂದ ವಿಮುಖರಾಗಿದ್ದಾರೆ. ಯಾಂತ್ರೀಕರಣದಿಂದ ಕೆಲವಷ್ಟು ಮಂದಿ ಮಾಡ್ತಾ ಇದ್ದಾರೆ, ಆದ್ರೂ ಅದಕ್ಕೆ ಕೆಲಸದ ಆಳುಗಳ ಅವಶ್ಯಕತೆ ಇದ್ದೇ ಇರುವುದರಿಂದ ಕಷ್ಟದಾಯಕ ಅಂತಾನೆ ಹೇಳಬೇಕು. ಪಾರಂಪರಿಕವಾಗಿ ನಾವು ಮಾಡ್ಕೊಬಂದಿದ್ರಿಂದ ನಮ್ಮ ಮತ್ತೆ ಆಹಾರ ಬೆಳೆ ಆದ್ರಿಂದ ನಾವು ಮಾಡ್ತಾ ಇದ್ದೇವೆ. ಈಗ ಇತ್ತೀಚಿನ ವರ್ಷಗಳಲ್ಲಿ ವಾತಾವರಣದಲ್ಲಿ ಸಾಕಷ್ಟು ಏರುಪೇರು ಆಗುವುದನ್ನ ನಾವು ನೋಡ್ತೀವಿ. ಮಳೆಗಾಲದಲ್ಲಿ ಬರಬೇಕಾದಂತಹ ಮಳೆ ಬರದೇ ಇಲ್ಲ, ಬೇಸಿಗೆಯಲ್ಲಿ ಮಳೆ ಇಲ್ವೇ ಇಲ್ಲ. ವಾರ್ಷಿಕವಾಗಿಯೂ ಕೂಡ ಸಾಕಷ್ಟು 30-40% ಮಳೆಯ ಪ್ರಮಾಣದಲ್ಲಿ ಕೊರತೆ ಆಗ್ತಾ ಇದೆ. ಈ ನೀರಿನ ಅಭಾವದಿಂದಾಗಿ ಭತ್ತದ ಕೃಷಿ ಕಷ್ಟದಾಯಕವಾಗ್ತಾ ಇದೆಯಾ, ಹೇಗೆ? ಹೌದು, ಅದು ಒಂದು ಕಾರಣನೂ ಹೌದು. ಅನಂತರ ಈ ಪ್ರಾಣಿಗಳ ಹಾವಳಿ, ಬೆಳೆ ನಾಶದ ಇದರಿಂದ ಬಹಳ ಜನ ಅದನ್ನ ಬಿಟ್ಟಿದ್ದಾರೆ, ಈಗ ಭತ್ತ ಬೆಳೆಯೋದನ್ನ ನಿಲ್ಲಿಸಿದ್ದಾರೆ. ಮತ್ತೆ ಲಾಭದಾಯಕವಲ್ಲ ಅಡಿಕೆ ಕೃಷಿ ಕಡೆ ಹೆಚ್ಚಿರೋದ್ರಿಂದ, ಅದು ಹೆಚ್ಚಿಗೆ ವಾಣಿಜ್ಯ ಬೆಳೆ ಆದ್ರಿಂದ ಅದ್ರ ಕಡೆ ಎಲ್ಲ ಮುಖ ಮಾಡ್ತಾ ಇದ್ದಾರೆ. ಮತ್ತೆ ಆಹಾರ ಬೆಳೆಯನ್ನ ನಾವು ಹೀಗ್ ಮಾಡ್ಕೊಂಡ್ರೆ ಮುಂದಿನ ದಿನದಲ್ಲಿ ಕಷ್ಟ ಆಗ್ಬೋದು ಅಂತ ಹೇಳಿ ನನ್ನ ಅಭಿಪ್ರಾಯ. ಸಾಂಪ್ರದಾಯಿಕವಾಗಿ ಯಾವ ಭತ್ತದ ತಳಿಯನ್ನ ನೀವು ಕೃಷಿ ಮಾಡ್ತಾ ಇದ್ರಿ, ಹಾಗೂ ಇತ್ತೀಚಿನ ವರ್ಷಗಳಲ್ಲಿ ಏನಾದರೂ ಸುಧಾರಣೆ ಅಥವಾ ಬದಲಾದ ತಳಿಯನ್ನ ಉಪಯೋಗಿಸ್ತಾ ಇದ್ರ? ಇಲ್ಲ, ನಾವು ಮೂಲ ಹಳೆ ಕಾಲದಿಂದ ಬಂದಂತ ಸಾಂಪ್ರದಾಯಿಕ ತಳಿಯಾದ ಆಲೂರು ಸಣ್ಣವನ್ನೇ ಮಾಡ್ತಾ ಇದ್ದೇವೆ. ಅದಕ್ಕೆ ಈಗ ಈ ಕಡೆ ಎಲ್ಲೂ ಇಲ್ಲ ಅದು ಆಲೂರು ಸಣ್ಣ. ಆದ್ರೆ ಅದನ್ನು ನಾವು ಬೀಜವನ್ನ ಒಂದ್ 2-3 ಮಂದಿ ಮಾಡ್ತಾ ಇದ್ದೇವೆ. ಅವರದ್ದು ನಾವು ತಗೊಂಡು, ನಮ್ದು ಅವ್ರು ತಗೊಂಡು, ಈ ಟೈಪ್ ಅಲ್ಲಿ ಬೀಜವನ್ನ ಸಂಗ್ರಹ ಮಾಡಿ ಮಾಡ್ತಾ ಇದ್ದೇವೆ. ಈಗ ಬೇರೆ ತಳಿಗಳಿಗೆ ಹೋಲಿಸಿದ್ರೆ ಈ ಆಲೂರು ಸಣ್ಣ ತಳಿಯ ಒಂದು ವಿಶೇಷತೆ ಏನು? ಅದು ಹುಲ್ಲು ಮತ್ತೆ ಭತ್ತ ಸಮನಾಗಿ ಬರುವುದರಿಂದ ನಮಗೆ ಹುಲ್ಲು ಅತ್ಯವಶ್ಯಕ ಹೈನುಗಾರಿಕೆಗೆ. ಆದ ಕಾರಣಕ್ಕಾಗಿ ನಾವು ಹುಲ್ಲು ಮತ್ತೆ ಭತ್ತ ಎರಡೂ ಸಮನಾಗಿ ಬರುವುದರಿಂದ ಅದನ್ನ ಆಯ್ಕೆ ಮಾಡಿದ್ದೇವೆ. ಈ ಆಧುನಿಕ ತಳಿಗಳು ಗಿಡ್ಡ ಬರುವುದರಿಂದ ಹುಲ್ಲು ಬರುವುದಿಲ್ಲ, ಅದರಲ್ಲಿ ನಮ್ಮ ಜಾನುವಾರುಗಳಿಗೆ ಸಾಕಾಗುವುದಿಲ್ಲ, ಹಾಗಾಗಿ ನಾವು ಈ ತಳಿಯನ್ನ ಬಳಸ್ತಾ ಇದ್ದೇವೆ. ಈ ಅಕ್ಕಿಯ ಒಂದು ವಿಶೇಷತೆ ಏನು ಆಲೂರು ತಳಿದು? ಆಲೂರು ತಳಿದು ಸ್ವಲ್ಪ ಕೆಂಪು ಬರ್ತದೆ, ಮತ್ತೆ ಕೊಚ್ಚಲಕ್ಕಿ ಅಂತ ಇಲ್ಲ, ಸ್ವಲ್ಪ ಅದರಲ್ಲಿ ಕೆಂಪು ಮತ್ತು ಬಿಳಿ ಮಿಶ್ರಿತ ಬರ್ತದೆ ಅದು, ಮತ್ತೆ ಸ್ವಲ್ಪ ಸ್ವೀಟ್ ಅದು, ಮತ್ತೆ ಎಲ್ಲ ಇದರಲ್ಲೂ ಅನುಕೂಲ ಆಗುವ ದೇಹಕ್ಕೆ ಆರೋಗ್ಯಕರವಾದ ತಳಿ. ಒಂದು ಎಕರೆ ಪ್ರದೇಶದಲ್ಲಿ ಈಗ ಭತ್ತದ ಕೃಷಿ ಮಾಡುವುದಿದ್ರೆ ಎಷ್ಟು ಇಳುವರಿ ನಿರೀಕ್ಷೆ ಮಾಡಬಹುದು? ಒಂದ್ ಎಕರೆಗೆ 20 ಕ್ವಿಂಟಲ್ ನಿರೀಕ್ಷೆ ಮಾಡಬಹುದು. ಮಳೆ ಆಧಾರದ ಮೇಲೆ ಬೆಳೆ ಇದಾಗ್ತದೆ. ಮತ್ತೆ ಸರ್ಕಾರಿ ಗೊಬ್ಬರ ನಾವು ಅಷ್ಟೇನು ಬಳಸುವುದಿಲ್ಲ, ಸಾಂಪ್ರದಾಯಿಕ ಕೃಷಿಯಲ್ಲೇ ಮಾಡ್ತಾ ಇದ್ದೇವೆ. ಸರ್ಕಾರಿ ಗೊಬ್ಬರ ಬಳಸಿದ್ರೆ ಇನ್ನೂ ಜಾಸ್ತಿ ಬರಬಹುದು ಅಂತ ನಿರೀಕ್ಷೆ. ಈಗ ಭೂಮಿಯ ಸಿದ್ಧತೆ ಅಂದ್ರೆ ಏನೇನು ಮಾಡ್ಕೊಳ್ತೀರಿ? ಮತ್ತೆ ಈ ಸೊಪ್ಪನ್ನು ಹಾಕುವಂತಹದ್ದಾಗ್ಬೋದು ಅಥವಾ ಹಟ್ಟಿ ಗೊಬ್ಬರ ಹಾಕುವಂತಹದ್ದಾಗ್ಬೋದು, ಮಣ್ಣು ಪರೀಕ್ಷೆ ಮಾಡುವಂತಹದ್ದಾಗ್ಬೋದು, ಇದೆಲ್ಲ ಮಾಡ್ತೀರಾ? ಹೌದು, ನಾವು ಹಟ್ಟಿ ಗೊಬ್ಬರವನ್ನ ಪ್ರತಿ ವರ್ಷನೂ ಹಾಕುದೇ, ಮತ್ತೆ ನಾವು ಈ ಸೊಪ್ಪನ್ನು ಹಾಕ್ತೇವೆ. ಮತ್ತೆ ಈ ನಮ್ಮ ಅಡಿಕೆ ಸೊಲ್ದ ಸಿಪ್ಪೆಗಳನ್ನ ಹಾಕ್ತೇವೆ ಅದಕ್ಕೆ, ಮತ್ತೆ ಸುಣ್ಣವನ್ನ ಹಾಕ್ತೇವೆ. ಈ ಸ್ವಲ್ಪ ನೀರು ಹೆಚ್ಚಿಗೆ ಇದ್ದಂತ ಗದ್ದೆಗಳಿಗೆ ಸುಣ್ಣದ ಅವಶ್ಯಕತೆ ಇರ್ತದೆ. ಸುಣ್ಣವನ್ನ ಕೃಷಿ ಇಲಾಖೆಯವರು ಶಿಫಾರಸು ಮಾಡ್ತಾರೆ, ನಾವು ಅದನ್ನ ಹಾಕ್ತೇವೆ. ಅದಕ್ಕೆ ಪ್ರತಿ ವರ್ಷವೂ ಕೂಡ ಸುಣ್ಣ ಹಾಕಬೇಕಾಗ್ತದೆ ಅಥವಾ ಎರಡ್ ಮೂರು ವರ್ಷಕ್ಕೊಂದ್ಸರಿ? ಇಲ್ಲ, ಎರಡ್ ಮೂರು ವರ್ಷಕ್ಕೊಂದ್ಸರಿ ಹಾಕಿದ್ರೆ ಸಾಕು. ಅದು ಸ್ವಲ್ಪ ಈ ನಮ್ಮಲ್ಲಿ ಜೌಳು ಅಂತ ಹೇಳ್ತೇವೆ, ಅದು ಇದ್ದಂತ ಗದ್ದೆಗಳಲ್ಲಿ ಸುಣ್ಣದ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ಬೇಕಾಗ್ತದೆ. ಈಗ ಮಳೆ ಜಾಸ್ತಿ ಆದಂತ ಒಂದು ಸಂದರ್ಭದಲ್ಲಿ ಫಲವತ್ತಾದ ಮಣ್ಣೆಲ್ಲ ಕೊಚ್ಚಿಕೊಂಡು ಹೋಗುವ ಸಾಧ್ಯತೆ ಇರ್ತದೆ? ಹೌದು, ಈ ಮಳೆ ಬಾಳ ಒಂದೇ ಸರಿ ಒಂದೇ ದಿನ ಬಾಳ ಮಳೆ ಸುರಿದು ಬಿಟ್ರೆ ಅವಾಗ ಪಕ್ಕದಲ್ಲಿದ್ದ ಹಳ್ಳಗಳ ತುಂಬಿ ಬಂದ್ರೆ ಅವಾಗ ಮಣ್ಣು ಕೊಚ್ಚಿಕೊಂಡು ಹೋಗುವ, ಗದ್ದೆನು ಕೆಲವೊಂದ್ ಸರಿ ಕಚ್ಚಿಕೊಂಡು ಹೋಗಿದೆ. ಮಳೆ ಬಾಳ ಆದ್ರೆ ಸ್ವಲ್ಪ ಸಮಸ್ಯೆ ಆಗ್ತದೆ. ನೇಜಿ ಮಾಡಿ ನಾಟಿ ಮಾಡ್ತಿರೋ ಅಥವಾ ನೇರವಾಗಿ ಬಿತ್ತನೆ ಮಾಡ್ತೀರಾ? ಇಲ್ಲ, ನಾಟಿ ಮಾಡೋದೇ ನಮ್ದು. ಇದು ಮಡಿ ಸಸಿಗಳ ಮಡಿಗಳನ್ನ ಮಾಡಿ ಆಮೇಲೆ ಕೂಲಿಗಳ ಸಹಾಯದಿಂದನೇ ನಾವು ನಾಟಿ ಮಾಡೋದು. ಅಂದ್ರೆ ನಮ್ದು ಹೆಚ್ಚು ಅರಳು ರಾಡಿ ಇರುವಂತ ಗದ್ದೆ ಆಗಿದ್ರಿಂದ ಮಷಿನರಿ ನಾಟಿ ಕಷ್ಟ ಸಾಧ್ಯ ನಮ್ಮಲ್ಲಿ, ಹಾಗಾಗಿ ನಾವು ಕೈಯಲ್ಲೇ ನಾಟಿ ಮಾಡೋದೇ ಆಗ್ತದೆ. ಈ ಸಸಿ ಮಾಡಿ ಮಾಡುವುದಕ್ಕೆ ಪೂರ್ವ ಸಿದ್ಧತೆ ಅಂದ್ರೆ ಒಂದು ಎಕರೆ ಪ್ರದೇಶಕ್ಕೆ ಎಷ್ಟು ಬಿತ್ತನೆ ಬೀಜ ಬೇಕು ಮತ್ತು ಬೀಜವನ್ನ ಬಿತ್ತನೆ ಮಾಡುವಂತದ್ದು, ಇದ್ರ ಬಗ್ಗೆ ಹೇಳಿ. ಒಂದು ಎಕರೆ ಗದ್ದೆ ಮಾಡೋದಾದ್ರೆ ಒಂದು 10-15 kg ಬೀಜ ಸಾಕು. ಒಳ್ಳೆ ಕ್ವಾಲಿಟಿ ಬೀಜ ಇದ್ರೆ 10-15 kg ಬೀಜವನ್ನ ಮೊಕ್ಕೆ ತರಿಸಿ ಆ ನಂತರ ನಾವು ಗದ್ದೆಗೆ ಹಾಕ್ತೇವೆ. ಆನಂತರ ಒಂದು ತಿಂಗಳ, ಈಗ ಆಲೂರು ಸಣ್ಣ ಎಲ್ಲ ಆದ್ರೆ ಒಂದು ತಿಂಗಳ ನಂತರ ಮತ್ತೆ ನಾಟಿ ಬರ್ತದೆ. ಆಮೇಲೆ ಈಗ ನಾಟಿ ಮಾಡೋದಕ್ಕೆ ನಿರ್ದಿಷ್ಟವಾಗಿ ಇಷ್ಟು ಅಂತರವನ್ನ ಪಾಲಿಸಬೇಕು ಅಂತ ಏನಾದ್ರು ಉಂಟೋ, ಹೇಗೆ? ಹೌದು, ಈಗ ಒಂದು ಈಗ ನಾವು ಮೊದಲಿಂದಾನು ಬಂದು ಒಂದು ಅಳತೆ ಅಂದ್ರೆ ಒಂದು 1/2 ಫೂಟ್, ಒಂದು ಗಿಡದಿಂದ ಒಂದು ಗಿಡಕ್ಕೆ 1/2 ಫೂಟ್. ಈಗ ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಇದ್ದೇವೆ ನಾವು, 1/4 ಫೂಟ್ ಅಂತರದಲ್ಲಿ ನಾವು ನಾಟಿಯನ್ನು ಮಾಡ್ತೇವೆ. ಸ್ವಲ್ಪ ದೂರ ಮಾಡಿದಾಗ ಮರಿಗಳು ಜಾಸ್ತಿ ಹೊಡೆದು ಹೆಚ್ಚಿಗೆ ಬರ್ತದೆ ನಮ್ದು ಉತ್ಪನ್ನ. ನಾಟಿ ಮಾಡುವುದಕ್ಕಾಗಿ ಹೆಂಗಸರು ಸಿಗ್ತಾರಾ ಮೊದಲಿನ ಹಾಗೆ ಅಥವಾ ಹೇಗಿದೆ ಪರಿಸ್ಥಿತಿ? ಕಡಿಮೆ ಇದೆ, ಆದ್ರೆ ಇದ್ದಷ್ಟೇ ಜನರಲ್ಲಿ ಈಗ ಒಂದ 2 ದಿವಸ ಹೆಚ್ಚಿಗೆ ಬೇಕಾಗ್ತದೆ ನಾಟಿ ಮಾಡ್ಲಿಕ್ಕೆ. ಇದ್ದಷ್ಟೇ ಜನರಲ್ಲಿ ಮಾಡ್ತಾ ಇದ್ದಾರೆ. ಅದು ಹೊಸ ಕೂಲಿಗಳು ಯಾರು ಇಲ್ಲ, ಹಳೆ 50-60 ವರ್ಷ ಆದಂತವರೇ ಅದನ್ನ ಕೆಲಸ ಮಾಡುದು. ಒಂದು ಎಕರೆ ನಾಟಿ ಮಾಡ್ಲಿಕ್ಕೆ ಎಷ್ಟು ಜನ ಬೇಕಾಗ್ತದೆ? ಒಂದ್ ಎಕರೆ ಅದು ಸಸಿಯನ್ನ ಕಿತ್ತು ಮತ್ತೆ ನಾಟಿ ಮಾಡ್ಲಿಕ್ಕೆ 18-20 ಆಳು ಬೇಕಾಗ್ತದೆ. ಒಂದೇ ಸಾರಿಗೆ ನಾಟಿ ಮಾಡ್ಲಿಕ್ಕೆ ಆಗುದಿಲ್ಲ? ಇಲ್ಲ, ಒಂದೇ ಸಾರಿ ನಾಟಿ ಮಾಡ್ಲಿಕ್ಕೆ ಆಗುದಿಲ್ಲ, 2-3 ದಿವಸ. 2-3 ದಿವಸ ಬೇಕು. ಎಷ್ಟು ಮಟ್ಟಿಗೆ ನೀರು ನಿಲ್ಲಿಸಬೇಕು ಈ ನಾಟಿ ಮಾಡುವ ಸಂದರ್ಭದಲ್ಲಿ? 2 ಇಂಚ್ ನೀರು ನಿಂತರೆ ಸಾಕು. ಈ ಗದ್ದೆಗಳಲ್ಲಿ ನಾಟಿ ಮಾಡಿ 10-12 ದಿವಸ ಆದ್ಮೇಲೆ ನೀರನ್ನ ನಿಲ್ಸಿದ್ರೆ ಸಾಕು. ಪೂರ ನೀರು ಈಗ ನಮ್ಮಲ್ಲಿ ಮಲೆನಾಡು ಪ್ರದೇಶದಲ್ಲಿ ನಿಂತ್ಕೊಂಡೇ ಇರಬೇಕು ಅಂತೇನಿಲ್ಲ, ವಾರಕ್ಕೊಮ್ಮೆ ಹೋಗಿ ಓಡಿ 2 ಇಂಚ್ ನೀರು ನಿಲ್ವಂಗ್ ಮಾಡಿದ್ರೆ ಸಾಕಾಗ್ತದೆ ನಮ್ಮಲ್ಲಿ. ಆಮೇಲೆ ಈಗ ಒಂದ್ಸರಿ ನಾಟಿ ಮಾಡಿದ ನಂತರದ ಒಂದು ನಿರ್ವಹಣಾ ಕ್ರಮಗಳು ಅಂತಂದ್ರೆ ಮೇಲ್ಗೊಬ್ಬರ ಕೊಡುವಂತಹದ್ದಾಗಬಹುದು ಅಥವಾ ಒಂದು ಕಳೆ ನಿರ್ವಹಣೆ ಮಾಡುವಂತಹದ್ದು, ಇದೆಲ್ಲ ಹೇಗೆ? ನಾಟಿ ಮಾಡಿ ಒಂದು 20-25 ದಿವಸಕ್ಕೆ ಕಳೆಯನ್ನ ತೆಗಿಬೇಕಾಗ್ತದೆ. ಆನಂತರ ಕೈಯಿಂದಲೇ ತೆಗೆಯುದೆ ಈ ನಾಟಿ ಮಾಡಿದಂತ ಕೆಲಸದವರು ಅದನ್ನ ಮಾಡ್ತಾರೆ. ಈಗ ನಾವು ಸಾಲ್ ನಾಟಿ ಮಾಡದೆ ಇರೋದ್ರಿಂದ ಮಷಿನರಿ ಯಾವುದು ಉಪಯೋಗಿಸ್ಲಿಕ್ಕೆ ಬರುದಿಲ್ಲ, ಹಾಗಾಗಿ ನಾವು ಕೈಯಲ್ಲೇ ತೆಗೆಸೋದೇ ಆಗ್ತದೆ. ಅದು ಸ್ವಲ್ಪ ಕೂಲಿ ಖರ್ಚು ಜಾಸ್ತಿ ಬರ್ತದೆ. ಈಗ ಸಾಲ್ ನಾಟಿ ಮಾಡಿದ್ರು ನಮ್ದು ಇದರಲ್ಲಿ ಬಹಳ ರಾಡಿ ಇರೋದ್ರಿಂದ ಅದು ಹೊಡೆಯುವುದೆಲ್ಲ ಬಹಳ ಕಷ್ಟ ಆಗ್ತದೆ ನಮ್ಗೆ, ಹಂಗ ಕೈಯಲ್ಲೇ ತೆಗೆಯೋದೇ ಆಗ್ತದೆ. ಆನಂತರ ಗೊಬ್ಬರ ಕೆಲವು ಸರ್ಕಾರಿ ಗೊಬ್ಬರ ಕೊಡೋರು ಮೇಲ್ ಗೊಬ್ಬರ ಕೊಡ್ತಾರೆ, ಇಲ್ಲ ದಡ್ಡಿ ಗೊಬ್ಬರದಲ್ಲೇ ಮಾಡುವಂತವ್ರು ಮೊದಲೇ ಹಾಕಿ ಆಮೇಲೆ ನಾಟಿ ಮಾಡಿಬಿಟ್ರೆ ಮುಗೀತು. ಆನಂತರ ಮತ್ತೇನು ಕಳೆನೇ ತೆಗೆಯೋದೇ ಮೇನ್. ಆಮೇಲೆ ಈಗ ಕೀಟ ಮತ್ತು ರೋಗಗಳು ಅಂತ ಏನೇನು ಬರ್ತವೆ ಮತ್ತು ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀವಿ? ಕೀಟ ಅಂದ್ರೆ ಈಗ ನಮ್ದು ಸುಳಿ ತಿನ್ನೋ ಬಿಳಿಕೊಳೆ ಅಂತ ಹೇಳಿ ಬರ್ತದೆ, ಅದಕ್ಕೆ ಈಗ ಪರ್ಯಾಯ ಮೊದಲು ನಾವು ನೆಲ್ಲಿ ಸೊಪ್ಪು ಇಂಥದೆಲ್ಲ ಹಾಕ್ತಿದ್ವಿ, ಈಗ ಆಧುನಿಕ ಯುಗದಲ್ಲಿ ನೆಲ್ಲಿ ಸೊಪ್ಪು ಇಲ್ಲ, ಮತ್ತೆ ನಾವು ಔಷಧಿಯನ್ನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹೊಡಿಲೇಬೇಕಾಗ್ತದೆ. ಆದ್ರೆ ಈಗ ಮೊದಲಿನ ತಳಿಗೆ ಸಣ್ಣ ಈಗ ಆಧುನಿಕ ತಳಿಗಳಷ್ಟು ರೋಗ ಇಲ್ಲ, ಮತ್ತೆ ಸರ್ಕಾರಿ ಗೊಬ್ಬರ ಹಾಕದೇ ಇರೋದ್ರಿಂದ ಅಷ್ಟೊಂದು ಪ್ರಮಾಣದಲ್ಲಿ ಬಾಧೆ ಆಗುದಿಲ್ಲ. ಆದ್ರೂ ಬಂತು ಅಂದ್ರೆ ನಾವು ಔಷಧಿಯನ್ನು ಹೊಡಿಲೇಬೇಕಾಗ್ತದೆ. ಏನ್ ಔಷಧಿ ಹೊಡಿತೀರಿ? ಮೊನೋಕ್ರೋಟೋಪ್ರಾಸ್, ಇದನ್ನ ಇಲ್ಲಿ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಶಿಫಾರಸು ಮಾಡ್ತಾರೆ, ಅದನ್ನ ಹೊಡೆಯೋದು ನಾವು. ಆಮೇಲೆ ಬೊಂಬುಚ್ಚಿ ಆಗ್ಬಹುದು ಅಥವಾ ಬೇರೆ ಬೆಂಕಿ ರೋಗ ಆಗ್ಬಹುದು, ಇಂತ ಸಮಸ್ಯೆ ಬರ್ತದ? ಹೌದು, ಬರ್ತದೆ. ಕೆಲವೊಂದು ವರ್ಷ ಈ ಮಳೆ ಬಹಳ ಕಡಿಮೆ ಆದ ವರ್ಷ ಬೆಂಕಿ ರೋಗ ಬರ್ತದೆ, ಅದಕ್ಕೆ ಅನಿವಾರ್ಯ ನಾವು ಔಷಧಿಗೆ ಮೊರೆ ಹೋಗುದು ಅನಿವಾರ್ಯ. ಈಗ ನಾವು ಕೃಷಿ ಇಲಾಖೆನೋ ಯಾವ್ದೋ ಸಂಪರ್ಕ ಮಾಡಿ ಹಿಂಗ್ ಬಂದಿದೆ ಅಂತ ಹೇಳಿದ್ರೆ ಅವರು ಔಷಧಿ ಶಿಫಾರಸು ಮಾಡ್ತಾರೆ, ನಾವು ಅದನ್ನ ಮೇಂಟೈನ್ ಮಾಡ್ತೇವೆ. ಮೇಲ್ಗೊಬ್ಬರವಾಗಿ ಅಂತ ಯೂರಿಯಾ ಏನಾದ್ರು ಕೊಡ್ತೀರಾ? ಇಲ್ಲ, ನಾವು ಈಗ ಸದ್ಯಕ್ಕೆ ಅದೇನು ಕೊಡುದಿಲ್ಲ, ಇನ್ನು ಮುಂದೆ ಅವಶ್ಯಕತೆ ಬರಬಹುದು, ಯಾಕೆಂದ್ರೆ ದಡ್ಡಿ ಗೊಬ್ಬರದ ಪ್ರಮಾಣ ಬಹಳ ಕಡಿಮೆ ಉಂಟು. ಈ ದನ ಸಾಕೋರು ಯಾರು ಇಲ್ದಿದ್ರಿಂದ ಮುಂದೆ ಅದನ್ನೇ ಕೊಡು ಪ್ರಸಂಗ ಬರ್ತದೆ ಅನ್ನಿಸ್ತಾ ಉಂಟು. ಈಗ ವರ್ಷಕ್ಕೆ ಒಂದೇ ಭತ್ತದ ಬೆಳೆ ಬೆಳೆಯುವಂತದ್ದು ಅಥವಾ ಎರಡನೇ ಬೆಳೆ ಬೆಳಿಲಿಕ್ಕೆ ಅವಕಾಶ ಉಂಟಾ? ಇಲ್ಲ, ಎರಡನೇ ಬೆಳೆ ಇಲ್ಲ. ಎರಡನೇ ನಾವು ಮತ್ತೆ ಗದ್ದೆ ಕೊಯ್ಲಾಗಿ ಒಂದ್ ತಿಂಗಳ ನಂತರ ಈ ಉದ್ದು ಅಲಸಂದೆ ಮತ್ತೆ ಮೇವಿನ ಬೆಳೆಗಳ ಸಣ್ಣಂಪು ಜೋಳ ಇಂತವನ್ನು ಹಾಕ್ತೇವೆ. ಅದು ಲಾಭದಾಯಕವಾಗಿ ಆಗ್ತದೋ ಅಥವಾ ಮಣ್ಣಿನ ಫಲವತ್ತತೆ ಹೆಚ್ಚಿಸ್ತದ? ಮಣ್ಣಿನ ಫಲವತ್ತತೆ ಹೆಚ್ಚಿಸ್ತದೆ ಮತ್ತೆ ನಮಗೆ ಮೇವಿನ ಕೊರತೆಯನ್ನು ಸ್ವಲ್ಪ ಕಡಿಮೆ ಮಾಡ್ತದೆ. ಅದು ಈಗ ನಮಗೆ ಜೋಳದ್ದು ಮತ್ತೆ ಸಣ್ಣಂಪು, ಆನಂತರ ಈ ಉದ್ದು ಮತ್ತೆ ಅಲಸಂದಿಯನ್ನು ನಾವು ಮನೆ ಇದಕ್ಕೆ ಉಪಯೋಗಿಸ್ತೇವೆ. ಆಮೇಲೆ ಈಗ ಭತ್ತದ ಗದ್ದೆ ಆಗ್ಬೋದು ಬೇರೆ ಕೃಷಿ ಜಮೀನಿಗಾಗ್ಬೋದು, ಈ ಕಾಡು ಪ್ರಾಣಿಗಳ ಹಾವಳಿಯನ್ನು ಹೇಗೆ ನಿಯಂತ್ರಿಸ್ತೀರಿ? ಅದಕ್ಕೆ ನಾವು ಐಬೆಕ್ಸ್ ಬೇಲಿಯನ್ನ ಮಾಡ್ತೇವೆ. ಆನಂತರ ಆದ್ರೂ ಕೆಲವು ಈ ಇದು ಕೇಳುವುದಿಲ್ಲ, ಅದಕ್ಕೆ ಬಲೆನೂ ಹಾಕ್ತೇವೆ. ಆದ್ರೂ ಕೆಲವು ಪ್ರಮಾಣದಲ್ಲಿ ಲೂಟಿ ಹಾಗೆ ಆಗ್ತದೆ. ಅದು ಈ ಹಂದಿ ಮತ್ತೆ ಇವು ಎಲ್ಲಿಂದ ಬರ್ತವೆ ಗೊತ್ತಾಗುದಿಲ್ಲ, ಒಂದ್ ಸ್ವಲ್ಪ ಮಟ್ಟಿಗೆ ಲೂಟಿಯನ್ನು ಮಾಡ್ತೇವೆ. ಸರಿ, ಈಗ ಭತ್ತದ ಕೃಷಿ ಆಯ್ತು, ಈ ಕಬ್ಬಿನ ಕೃಷಿಯ ಬಗ್ಗೆ ಹೇಳಿ. ಇಲ್ಲಿ ಯಾವ ರೀತಿಯ ಒಂದು ಪೂರ್ವ ಸಿದ್ಧತೆಗಳು ಬೇಕಾಗ್ತವೆ ಮತ್ತೆ ಲಭ್ಯ ಇರುವಂತಹ ಒಂದು ತಳಿಗಳು ಹೇಗೆ? ಈ ನಾವು ಹಳೆ ಕಾಲದ ಕೋಣನ್ ಕಟ್ಟೆ ಅಂತೇಳಿ ಅದನ್ನೇ ಮಾಡ್ತಾ ಇದ್ದೇವೆ. ಅದು ಉತ್ತಮ ಸಿಹಿಯಾಗಿರ್ತದೆ ಮತ್ತೆ ಬೆಲ್ಲ ಕೆಂಪು. ನಾವು ಈ ಜೋನಿ ಬೆಲ್ಲವನ್ನು ಮಾಡೋದ್ರಿಂದ ಕೋಣನ್ ಕಟ್ಟೆ ಅದಕ್ಕೆ ಮತ್ತೆ ಈಗ ಸಕ್ಕರೆ ಕಬ್ಬು ಮಿಕ್ಸ್ ಆಗಿದೆ, ಕೆಲವೊಂದು ತಳಿಗಳು ಅದ್ರ ಜೊತೆಗೆ ಮಿಕ್ಸ್ ಆಗಿ ಬರ್ತದೆ, ಎರಡು ಸೇರಿದ ಒಳ್ಳೆ ಇಳುವರಿನೂ ಬರ್ತದೆ. ಈಗ ಸಕ್ಕರೆ ಕಬ್ಬು ಹಾಕಿದ್ರೆ ಬೆಲ್ಲ ಬಿಳಿಕಾಗ್ತದೆ, ಈ ಕೋಣನ್ ಕಟ್ಟೆ ಒಂದೇ ಆದ್ರೆ ಸ್ವಲ್ಪ ಕಪ್ಪು ಬರ್ತದೆ. ಹಂಗಾಗಿ ಎರಡು ಮಿಕ್ಸ್ ಮಾಡಿ ನಾವು ಕಬ್ಬನ್ನ ಬೆಳೀತಾ ಇದ್ದೇವೆ. ಅಂದ್ರೆ ಬೆಲ್ಲ ಮಾಡುವುದಕ್ಕೆ ಮತ್ತೆ ಸಕ್ಕರೆ ಮಾಡುವುದಕ್ಕೆ ಬೇರೆ ಬೇರೆ ತಳಿ ಇದೆಯಾ? ಹೌದು, ಒಂದು ಸಕ್ಕರೆ ಕಬ್ಬಿಗೆ ನಾವು ಈ ಸುತ್ತು ಕೆಲಸ ಕಡಿಮೆ ಇರ್ತದೆ. ಈ ಕೋಣನ್ ಕಟ್ಟೆ ಆದ್ರೆ ಅದಕ್ಕೆ ಸುತ್ತಬೇಕು ಮತ್ತೆ ಸುತ್ತದಂಗ ಅದ್ ಮೇಲೆ ಹೋಗ್ತಾ ಹೋಗ್ತದೆ. ಈ ಸಕ್ಕರೆ ಕಬ್ಬಿಗಾದ್ರೆ ಅಂದೇನಿಲ್ಲ, ಗರಿ ಒಂದು ಕಟ್ ಮಾಡಿದ್ರೆ ಮುಗೀತದ. ಆಮೇಲೆ ನಾಟಿ ಮಾಡುವ ಬಗ್ಗೆ ಹೇಳಿ, ಎಷ್ಟು ಅಂತರದಲ್ಲಿ ನಾಟಿ ಮಾಡುವಂತಹದ್ದು, ನಾಟಿ ಮಾಡುವಂತಹ ವಿಧಾನ ಹೇಗೆ? ಈ ನಾವು ಕಬ್ಬನ್ನ ಎರಡು ಎರಡು ಕುಳಿಯನ್ನು ಮಾಡ್ತೇವೆ. ಕುಳಿಯನ್ನು ಮಾಡಿ ಅದರೊಳಗೆ ಬೀಜವನ್ನ ನಾಲ್ಕರಿಂದ ಐದು ಬೀಜವನ್ನ ಹಾಕ್ತೇವೆ. ಅದರಿಂದ ಮೂರ್ ಫುಟ್ ಬಿಟ್ಟು ಮತ್ತೆ ಅದೇ ಟೈಪ್ ಕುಳಿ ಮಾಡುದು. ಒಂದು ಕುಳಿಯಿಂದ ಒಂದು ಕುಳಿಗೆ ಅಂತರ ನಾಲ್ಕು ಫುಟ್ ಇರ್ತೇವೆ, ಒಂದು ಓಳಿಯಿಂದ ನಾಲ್ಕು ಫುಟ್ ಇರ್ತೇವೆ. ಹಾಗಾಗಿ ಫಸ್ಟ್ ವರ್ಷ ಇಳುವರಿ ಕಡಿಮೆ ಇರ್ತದೆ, ಮಾರನೇ ವರ್ಷದಿಂದ ಅದು ಮರಿ ಜಾಸ್ತಿ ಆಗಿ ಸಣ್ಣ ಕ್ಷೇತ್ರದಲ್ಲಿ ಜಾಸ್ತಿ ಇಳುವರಿಯನ್ನ ತಗೊಳ್ಬಹುದು. ಒಂದ್ಸರಿ ನಾಟಿ ಮಾಡಿ ಕೊಯ್ಲು ಮಾಡ್ಬೇಕಿದ್ರೆ ಹನ್ನೆರಡು ಹದಿನಾಲ್ಕು ತಿಂಗಳು ಬೇಕು. ಹೌದು, ಹದಿಮೂರು ತಿಂಗಳು ಬೇಕು. ಹನ್ನೆರಡರಿಂದ ಹದಿಮೂರು ತಿಂಗಳೊಳಗೆ ನಾವು ಅದನ್ನ ಕಟಾವ್ ಮಾಡ್ತೇವೆ. ಇದಕ್ಕೆ ಗೊಬ್ಬರ ಕೊಡುವುದು ಮತ್ತೆ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ? ನೀರಾವರಿ ನಾವು ಅದಕ್ಕೆ ಈ ಕುಳಿ ಕಬ್ಬು ಆಗಿದ್ರಿಂದ ಡ್ರಿಪ್ ಮಾಡಿರ್ತೇವೆ. ಅನಂತರ ಗೊಬ್ಬರವನ್ನ ನೆಡಬೇಕಾದ್ರೆ ನಾವು ಬೀಜ ಹಾಕ್ಬೇಕಾದ್ರೆ ಒಂದ್ಸರಿ ಹಾಕಿರ್ತೇವೆ, ಹಟ್ಟಿ ಗೊಬ್ಬರನ ಹಾಕೋದು. ಮತ್ತೆ ನಮ್ದು ಒಂದ್ ವರ್ಷದ ಬೆಳೆ ಕಡಿದಾದ್ಕೊಳೆ ಮತ್ತೆ ಅದನ್ನು ಸ್ವಲ್ಪ ಬಿಡಿಸಿ ಅದಕ್ಕೆ ಮತ್ತೆ ದಡ್ಡಿ ಗೊಬ್ಬರವನ್ನು ಹಾಕಿ ನಾವು ನಾಟಿಯನ್ನು ಮುತ್ತೇವೆ. ಮತ್ತೆ ಒಂದು ಸ್ವಲ್ಪ ಏಪ್ರಿಲ್ ಮೇದಲ್ಲಿ ಮಳೆ ಆದ ತಕ್ಷಣ ಒಂದು ಸಣ್ಣಕ್ಕೆ ಮಣ್ಣನ್ನು ಕೊಚ್ಚಿ ಅದಕ್ಕೆ ಬುಡಕ್ಕೆ ಇದು ಮಾಡ್ತೇವೆ. ದೊಡ್ಡ ಮಳೆ ಪ್ರಾರಂಭ ಆಗಿ ಒಂದು ವಾರ ಆದ್ಕೂಡ ನಾವು ಅದನ್ನು ಕಾಲಿಗೆಯನ್ನ ಸ್ವಲ್ಪ ಕೊಟ್ಟು ಆ ಮಣ್ಣನ್ನು ಫುಲ್ ಏರಿಸ್ತೇವೆ, ಇಲ್ಲಾಂದ್ರೆ ಬಿದ್ದು ಹೋಗ್ತದೆ. ನೀರಿನ ವ್ಯವಸ್ಥೆ ಅಂದ್ರೆ ಡ್ರಿಪ್ ಅಂದ್ರೆ ಎಷ್ಟು ಕೊಡಬೇಕಾಗ್ತದೆ ಪ್ರಮಾಣ? ಪ್ರಮಾಣ ಬಾಳೆನ್ನು ಕೊಡೋದು ಬೇಕಾಗುದಿಲ್ಲ, ಅದಕ್ಕೆ ವಾರಕ್ಕೊಮ್ಮೆ ನೀರು ಕೊಟ್ಟರು ಸಾಕಾಗ್ತದೆ. ಅರ್ಧ ಗಂಟೆ ಬಿಟ್ಟಿದ್ರೆ ಅದಕ್ಕೆ ಈಗ ಮೊಕ್ಕೆ ಬಂದ ನಂತರ ಅರ್ಧ ಗಂಟೆ ಬಿಟ್ಟರೆ ಸಾಕಾಗ್ತದೆ. ನಾಲ್ಕು ಎಂಎಂ ಪೈಪ್ ಅದು, ಹಾ 2.0 ಪೈಪ್ ಅದು, ಡ್ರಿಪ್ಪಿನ ಇದು 16 mm ಪೈಪ್ ಹಾಕಿ 2.0 ಪೈಪ್ ಅನ್ನ ನಾವು ಅದಕ್ಕೆ ಹಾಕಿದ್ದೇವೆ. ಪ್ರತಿ ಕುಳಿಗೂ ಒಂದೊಂದು ಪೈಪ್ ಹಾಕಿರ್ತೇವೆ, ಅರ್ಧ ಗಂಟೆಲಿ ಸಾಕಾಗ್ತದೆ ಅದಕ್ಕೆ ನೀರು. ಆಮೇಲೆ ಇದಕ್ಕೆ ಕಬ್ಬಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ, ಈಗ ಕೀಟ ಆಗೋ ರೋಗಗಳಾಗಬಹುದು ಮತ್ತು ಅವುಗಳ ನಿರ್ವಹಣೆ ಎಲ್ಲ ಹೇಗೆ? ಕಬ್ಬಿಗೆ ಈಗ ಮಳೆ ಜಾಸ್ತಿ ಆದ್ರೆ ಸುಳಿ ಕೊಳಿ ರೋಗ ಬರ್ತದೆ, ಇದು ಬರ್ತದೆ. ಆನಂತರ ಈ ವರ್ಲೆ ನಮ್ ಗೆದ್ಲು ಕಾಟ, ಈ ಮಳೆ ನಿಂತ ಮೇಲೆ ಸ್ವಲ್ಪ ಭೂಮಿ ಒಣಗ್ಲಿಕ್ಕೆ ಕಾಣಿಸ್ತು ಅಂದ್ಕೊಳ್ಳೇ ಗೆದ್ಲು ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾವು ಈಗ ಸುಡುಮಣ್ಣು ಅಂತೇಳಿ ಮಾಡ್ತೇವೆ ನಾವು ಇಲ್ಲಿ, ಅದನ್ನ ಒಂದ್ ಅರ್ಧ ಬುಟ್ಟಿ ಒಂದೊಂದು ಕುಳಿಗೆ ನಾವು ಹಾಕ್ತೇವೆ. ದೊಡ್ಡ ಮಣ್ಣು ಹಾಕ್ಬೇಕಾದ್ರೆ ಸುಡುಮಣ್ಣು ಹಾಕಿ ನಾವು ಅದರಿಂದ ಈ ಗೆದ್ಲು ಕಡಿಮೆ ಆಗ್ತದೆ. ನಮ್ಗೆ ಸ್ವಲ್ಪ ನೀರ್ ಜಾಸ್ತಿ ಕೊಟ್ಟರು ಕೂಡ ಗೆದ್ಲು ಹತೋಟಿ ಆಗ್ತದ? ನೀರ್ ಜಾಸ್ತಿ ಕೊಟ್ಟರೆ ಹತೋಟಿ ಆಗ್ತದೆ, ಆದ್ರೆ ಈಗ ಕಬ್ಬು ಬೆಳೆದ ಮೇಲೆ ಮತ್ತೆ ನೀರ್ ಕೊಡೋದ್ರಿಂದ ಕಬ್ಬು ಸ್ವೀಟ್ ಕಡಿಮೆ ಆಗ್ತದೆ ಹೇಳಿ ಒಂದು ಭಾವನೆ, ಅದು ಇನ್ನು ಪರೀಕ್ಷೆ ಮಾಡ್ಲಿಲ್ಲ ನಾವು. ಅಂದ್ರೆ ಈಗ ಸುಡುಮಣ್ಣು ಹಾಕೋದ್ರಿಂದ ಗೆದ್ಲನ್ನು ಹತೋಟಿ ಮಾಡಬಹುದು? ಹೌದು, ಸುಡುಮಣ್ಣು ಹಾಕೋದ್ರಿಂದ ಮಾಡಬಹುದು. ಆಮೇಲೆ ಇದಕ್ಕೆ ಗಾಳಿಯಿಂದ ಮುರಿದು ಬೀಳುವಂತದ್ದು ಅಥವಾ ಬಾಗುವಂತದ್ದ ಸಮಸ್ಯೆ ಬರ್ತದ? ಈಗ ನಮ್ದು ಕುಳಿ ಆಗಿದ್ರಿಂದ ಒಂದು 15-20 ಕಬ್ಬು ಇರ್ತದೆ, ದೊಡ್ಡ ಎತ್ತರ ಬಂತು ಅಂದ್ಕೊ ಒಂದ್ ಕಟ್ಟನ್ನ ಹಾಕ್ತೇವೆ ನಾವು ಎಲ್ಲದು ಸೇರಿಸಿ. ಅದ್ರ ಎಲೆಯಿಂದಲೇ ಕಟ್ತೀವಿ? ಹಾ, ಎಲೆಯಿಂದಲೇ ಒಂದ್ ರೌಂಡ್ ಕಟ್ಟಿದ್ರೆ ಅದು ಬೀಳುದಿಲ್ಲ ಅಂತ. ಆಮೇಲೆ ಹೂ ಬಿಡ್ತದ ಕಟಾವು ಹಂತಕ್ಕೆ ಬರುವಾಗ? ಹೌದು, ಈ ನಮ್ಮ ಕೋಣನ್ ಕಟ್ಟೆ ಅಂತೇಳಿ ಇದೆ, ಅದು ಹೂಗ್ ಬಿಡುದಿಲ್ಲ. ಈ ಸಕ್ಕರೆ ಕಬ್ಬು ಹೂಗ್ ಬಿಡ್ತದೆ. ಭೂಗ್ ಬಿಟ್ಟು ಅದು ಮುರಿತದೆ, ಕೆಲವೊಂದ್ಸರಿ ಸಕ್ಕರೆ ಕಬ್ಬು ಮೊದ್ಲೇ ಬಂದ್ಬಿಡ್ತದೆ, ಅದು ಫಸ್ಟ್ ಫಾಸ್ಟ್ ಅದು. ಈ ಕೊಳನ್ ಕಟ್ಟೆ ಸ್ವಲ್ಪ ಬೆಳವಣಿಗೆ ಸ್ವಲ್ಪ ಕಡಿಮೆನೆ ಅದು, ಆದ್ರೆ ಸೈಜ್ ಜಾಸ್ತಿ ದೊಡ್ಡ ಬರ್ತದೆ. ಆಮೇಲೆ ಈಗ ಆಲೆಮನೆ ನೀವು ಮನೆಯಲ್ಲಿ ಮಾಡ್ತಾರೆ? ಹೌದೌದು, ನಾವು ಮನೆ ಸ್ವಲ್ಪ ಹೇಳಿ ಅದ್ರ ಬಗ್ಗೆ. ಆಲೆಮನೆ ಮಾಡೋದು ಒಂದು ಸಂಭ್ರಮ, ಈಗ ಇಲ್ಲೆಲ್ಲೂ ಇಲ್ಲ ನಮ್ ಕಡೆ, ನಾವು ಸಾಕಷ್ಟು ಜನ ಬರ್ತಾರೆ, ಈಗ ನಾವು ಎಲ್ಲೂ ಇಲ್ದಿದ್ರಿಂದ ನಾವು ಕರೆದ ನಾವೇನು ಲಾಭದಾಯಕಕ್ಕಾಗಿ ಮಾಡಿದ್ದಲ್ಲ ಕಬ್ಬು, ನಮ್ದೊಂದು ಖುಷಿ, ಪಾರಂಪರಿಕವಾಗಿ ಬಂದಿದ್ದು ನಮ್ಮ ಅಜ್ಜರ ಕಾಲದಿಂದನೂ ಆಲೆಮನೆ ಅಂದ್ರೆ ಅಷ್ಟು ಇದಿತ್ತು, ಹಾಗಾಗಿ ಮಾಡ್ತಾ ಇದ್ದೇವೆ. ಆಲೆಮನೆ ಒಂದು ವಾರದಿಂದ ನಾವು ತಯಾರಿಯನ್ನು ಮಾಡ್ತೇವೆ, ಅದಕ್ಕೆ ಚಪ್ರ ಮಾಡಬೇಕು, ಒಲೆ ಮಾಡಬೇಕು, ಮತ್ತೆ ಬಾಕಿ ಎಲ್ಲ ನೆಲ ಎಲ್ಲ ಸಾರಿಸಿ ಎಲ್ಲ ರೆಡಿ ಮಾಡಿ ಆಮೇಲೆ ಗಾಣ, ನಮ್ಮ ಗಾಣ ನಮ್ಮ ಹತ್ರ ಇಲ್ಲ, ನಾವು ಹೊರಗಿನ ಗಾಣವನ್ನು ತರ್ತೇವೆ. ಅವರು ನಮಗೆ ಈಗ ನಾವು ಜನ ಜಾಸ್ತಿ ಬಂದಕ್ಕೆ ಏನು ಹೇಳಿಲ್ಲ ಇಷ್ಟೊತ್ತಿನವರಿಗೆ, ಮಾಡ್ತಾ ಇದ್ದೇವೆ ಅಂತೂ. ಒಂದು ದಿವಸಕ್ಕೆ ಎಷ್ಟು ಕಬ್ಬು ಕಟಾವು ಮಾಡಿ ಗಾಣದಲ್ಲಿ ಹಾಕ್ತೀರಿ? ನಮ್ದು ಈಗ ಒಂದು 150 ಲೀಟ್ರಿಗೆ ಒಂದು ನಾವು ಹೆಸರು ಅಂತ ಹೇಳ್ತೇವೆ ಇಲ್ಲಿ, ಅದು ಒಂದೂವರೆ ಹೆಸರು, ಅಂದ್ರೆ 225 ಲೀಟರ್ ಹಾಲನ್ನು ಮಾಡ್ತೇವೆ ನಾವು. ಅದು ಕೊಪ್ಪರಿಗೆ ಒಂದು ಸರಿ ಹಾಕಿದ್ರೆ 4.5 ಡಬ್ಬಿ ಬೆಲ್ಲ ಇಳುವರಿ ಆಗ್ತದೆ ಒಂದ್ ಸರಿ. ಬೆಲ್ಲ ತಯಾರಿ ಬಗ್ಗೆ ಹೇಳಿ, ಕೊಪ್ಪರಿಗೆ ನೀವು ಇದು ಕಬ್ಬಿನ ರಸವನ್ನು ಹಾಕ್ತೀರಿ, ಅದನ್ನ ಬೇಯಿಸ್ತೀರಿ ಅಥವಾ ಕಾಯಿಸ್ತೀರಿ, ಆಮೇಲೆ ಹೇಳಿ. ನಾವು ಈ ಕೊಬ್ಬರಿಗೆ ನಾವು ರಸವನ್ನು ಹಾಕುವಾಗ ಅದನ್ನ ಗಾಳಿಸ್ತೇವೆ, ಈ ಪಂಜಿಯನ್ನು ಹಿಡಿದು ಗಾಳಿಸ್ತೇವೆ, ಗಾಳಿಸಿ ಆಮೇಲೆ ಸ್ವಲ್ಪ ಬಂದ್ಕೊಳ್ಳೆ ಅದು ಕೆಸರೆಲ್ಲ ಮೇಲೆ ಬರ್ತದೆ, ಅದರಲ್ಲಿ ತೇಲ್ತದೆ, ಅದು ಒಡಿಲಿಕ್ಕಿಲ್ಲ, ಒಡೆದ್ರೆ ಬೆಲ್ಲ ಹಾಳಾಗ್ತದೆ, ಒಡಿಯೋದ್ರೊಳಗೆ ನಾವು ಅದನ್ನ ತೆಗೆದು ಎಸಿತೇವೆ. ಆ ನಂತರ ಮತ್ತೆ ಸ್ವಲ್ಪ ಕೆಸರು ಬರ್ತಾ ಇರ್ತದೆ ಕಡೆಗೆ, ಅದನ್ನು ನಾವು ತೆಗೆದು ಕ್ಲೀನ್ ಮಾಡ್ತಾನೆ ಇರ್ಬೇಕಾಗ್ತದೆ. ಮತ್ತೆ ಈ ಕೊಪ್ಪರಿ ಬೆಲ್ಲ ಹದ ಹಿಡಿಯೋದು ಬಹಳ ಪ್ರಾಮುಖ್ಯತೆ ಇರ್ತದೆ, ಆ ಹದನ್ನ ಹಿಡಿಯೋರು ನಮ್ಮಲ್ಲಿ ಕೆಲವು ಜನ ಇದ್ದಾರೆ, ಅವರು ನಮಗೆ ಅಷ್ಟು ಮಾಹಿತಿ ಇಲ್ಲ, ನಮ್ಮ ತಂದೆಯವರಿಗಿತ್ತು ಉಂಟು, ಅವರು ಬರ್ತಾರೆ. ಹೇಗೆ ಹದ ಹಿಡಿಯೋದು ಅಂದ್ರೆ? ಅವರು ನೀರೊಳಗೆ ಕುದಿತಾ ಇರೋ ಬೆಲ್ಲವನ್ನ ಬಿಟ್ಟು ಅದು ಗಟ್ಟಿ ಆಗ್ತದೆ ನೋಡ್ತಾರೆ ಕೆಲವು, ಒಂದ್ ಪದ್ಧತಿ. ಮತ್ತೊಬ್ರು ಲೋಟ ಹಿಂದೆ ಇಟ್ಟು ಅದಕ್ಕೆ ಬೆಲ್ಲ ಹಾಕಿ ಅದನ್ನ ಹೀಗೆ ಹಿಡಿದು ನೋಡ್ತಾರೆ, ಅದು ಜೇನು ಅಂಟದಾಗ ಅಂಟಬೇಕು, ಅದು ಮತ್ತೆ ಎಳೆಯಾಗಿ ಬರ್ಲಿಕ್ಕಿಲ್ಲ, ಎಳೆಯಾಗಿ ಬಂದ್ರೆ ಜೋನಿ ಆಗ್ಬಿಡ್ತದೆ, ಫುಲ್ ಜೋನಿ ಆಗ್ಬಿಡ್ತದೆ, ಕಷ್ಟ ಅದು ಪಾತ್ರದಿಂದ ತೆಗೆಯೋದು ಕಷ್ಟ ಆಗ್ಬಿಡ್ತದೆ. ಕರೆಕ್ಟ್ ಆಗಿ ಹದ ಬಂದ್ರೆ ಅದು ಮತ್ತೆ ನಾವು ಕೊಪ್ಪ ಬಾನಿಗೆ ಇಳಿಸಿದ ಮೇಲೆ ಅದನ್ನು ಮತ್ತೆ ಕಡಿತೇವೆ ನಾವು, ಕಡಿದ್ರೆ ಒಳ್ಳೆ ಬೆಲ್ಲ ಆಗ್ತದೆ. ಈಗ ಗಟ್ಟಿ ಬೆಲ್ಲ ಮಾಡುದು ಅಥವಾ ಅಚ್ಚು ಬೆಲ್ಲ ಮಾಡುದು, ಜೋನಿ ಬೆಲ್ಲ ಮಾಡುದು, ಸಕ್ಕರೆ ಮಾಡುದು, ಇದು ಏನು ವ್ಯತ್ಯಾಸ? ಅಚ್ಚು ಬೆಲ್ಲ ಆದ್ರೆ ನಾವು ಅದಕ್ಕೆ ಕೆಲವು ಕೆಮಿಕಲ್ಸ್ ಹಾಕ್ತಾರೆ ಅಂತ ಕೇಳಿದ್ದೇನೆ, ಅದು ಸುಣ್ಣ ಎಲ್ಲ ಹಾಕಬೇಕಾಗ್ತದೇನೋ ನಮ್ಗೆ ಇಲ್ಲ, ನಮ್ದು ಜೋನಿ ಬೆಲ್ಲ ಆಗಿದ್ರಿಂದ ನಾವು ಅದನ್ನ ಹದ ಹಿಡಿಯೋದೇ ಮೇನ್, ಅದರಲ್ಲಿ ಹದ ಹಿಡಿದು ನಾವು ಅದು ಪಾಕದ ಮರಗಿ ಗಿಳಿಸಿದ ಮೇಲೆ ಅದನ್ನ ಒಂದ್ ಸ್ವಲ್ಪ ಕಡದು ಬಿಟ್ರೆ ಕಲರ್ ಬರ್ತದೆ, ಮತ್ತೆ ಬೆಲ್ಲನು ಒಳ್ಳೆ ರವೆ ರವೆ ಆಗಿ ಸ್ವೀಟ್ ಆಗಿ ಬರ್ತದೆ. ಈ ಜೋನಿ ಬೆಲ್ಲವನ್ನ ಸಂಗ್ರಹಿಸಿ ಇಡುವುದು ಹೇಗೆ ತುಂಬಾ ಸಮಯ ಬಾಳಿಕೆ ಬರುವ ಹಾಗೆ? ಈ ನಮ್ಮಲ್ಲಿ ನಾವು ಪ್ಲಾಸ್ಟಿಕ್ ಕ್ಯಾನ್ ಗಳಲ್ಲಿ ಹಾಕಿ ಇಡ್ತೇವೆ, 5 ಲೀಟರ್ ಅಲ್ಲ, ಈಗ ಒಂದ್ ಡಬ್ಬಿ ಅಂತ ಹೇಳ್ತೇವೆ ನಾವು, ಒಂದು ಕ್ಯಾನ್ 24-25 ಕೆಜಿ ಬರ್ತದೆ ಅದು, ಅದರಲ್ಲಿ ಹಾಕಿ ಇಡ್ತೇವೆ ಒಂದು ವರ್ಷ ಎರಡು ವರ್ಷದವರೆಗೂ. ಈಗ ನಮ್ಮನೆಯಲ್ಲಿ ಆದಂತ ಬೆಲ್ಲ 2 ವರ್ಷದವರೆಗೂ ಏನು ಆಗುದಿಲ್ಲ, ಸ್ವಲ್ಪ ಗಟ್ಟಿ ಇರ್ತದೆ ಬೆಲ್ಲ, ನಾವು ತೆಗೆದಂಗ ಅದು ಇದಾಗ್ತಾ ಬರ್ತದೆ, ಜೋನಿ ಆಗ್ತಾ ಬರ್ತದೆ. ಒಂದು ಕ್ಯಾನಿಗೆ ಎಷ್ಟು ಚಾರ್ಜ್ ಮಾಡ್ತೀರಿ? ಒಂದು ಕ್ಯಾನಿಗೆ ನಾವು 2,200-2,300 ಚಾರ್ಜ್ ಮಾಡ್ತೇವೆ ನಾವು, ಏನು ಲಾಭಕ್ಕೋಸ್ಕರ ಅಲ್ಲ, ಅಲ್ಲಿಂದ ಅಲ್ಲಿಗೆ ಆಗ್ಬಹುದು ಅಷ್ಟೇ. ಅದು ಎಷ್ಟು? 25 ಕಿಲೋ. 25 ಕಿಲೋ 90 ರೂಪಾಯಿ ಹತ್ರ ಕೆಜಿಗೆ ಬೀಳ್ತದೆ. ಆದ್ರೆ ಈಗ ನಾವು ಮನೆಯಲ್ಲಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ಮನೆ ಇದೆಲ್ಲ ಆಲೆ ಮನೆ ಎಲ್ಲ ಮಾಡೋದ್ರಿಂದ ಅದೇನ್ ಲಾಭದಾಯಕ ಅನ್ಸುದಿಲ್ಲ, ಆದ್ರೂ ನಾವು ಪಾರಂಪರಿಕವಾಗಿ ಬಂದಿದ್ದು ಮತ್ತೆ ಖುಷಿ ಅದು. ಈಗ ಸುತ್ತಮುತ್ತಲು ನಿಮ್ಮ ನೆಂಟರುಗಳು ಎಲ್ಲ ಸೇರ್ಕೋತಾರ? ದಿವಸ ಒಂದು 200 ಜನ ಬಂದು ಹೋಗಿ ಮಾಡ್ತಾರೆ, ಮತ್ತೆ ನಮ್ ಕೆಲಸದವರು ಹಂಗೆ ಅಲ್ಲಿ ಊರವರು, ಅವ್ರು ನಮ್ಗೆ ಒಳ್ಳೆ ಸಹಕಾರ ಕೊಡ್ತಾರೆ. ಮತ್ತೆ ಇಲ್ಲಿ ಕೊಪ್ಪರಿಗೆ ಇಳಿಸ್ಲಿಕ್ಕೆಲ್ಲ ಜನ ಬೇಕಾಗ್ತದೆ. ಎಷ್ಟು ಜನ ಬೇಕಾಗ್ತದೆ ಈಗ ಆಲೆ ಮನೆಯಲ್ಲಿ ನಿರ್ವಹಣೆ ಮಾಡ್ಲಿಕ್ಕೆ, ಬೆಲ್ಲ ಮಾಡ್ಲಿಕ್ಕೆ? ಫಸ್ಟ್ 2 ಜನ ಇದ್ರು ಸಾಕಾಗ್ತದೆ, ಕೊಪ್ಪರಿಗೆ ಇಟ್ಟು ಹಾಲು ಹಾಕಲು ಅವರಿಗೆ, ಅದು ಇಳಿಸಬೇಕಾದ್ರೆ ಮಾತ್ರ ಕಂಪಲ್ಸರಿ 4 ಜನ ಬೇಕೇ ಬೇಕು, ಭಾರ ಇರ್ತದೆ ಒಂದು. ಮತ್ತೆ ಕೊಪ್ಪರಿಗೆ ಮುಂಡಿ ಹಾಕಿ ನಾವು ಇಳಿಸ್ತೇವೆ, 4 ಜನ ಬೇಕೇ ಬೇಕು, ಅದು 4 ಜನ ಇಲ್ಲ ಅಂದ್ರೆ ಕಷ್ಟ, ಇಳಿಸೋದೇ ಕಷ್ಟ ಆಗುತ್ತೆ. ಒಂದ್ ಸರಿಗೆ ಎಷ್ಟು ಬರ್ತದೆ ಅದ್ರಲ್ಲಿ, ಎಷ್ಟು ಕಿಲೋ ಬರ್ತದೆ? 4.5 ಡಬ್ಬ ಅಂದ್ರೆ 115 ಕೆಜಿ ಬರ್ತದೆ ಬೆಲ್ಲ, 1 ಕ್ವಿಂಟಲ್ 15 ಕೆಜಿ ಬೆಲ್ಲ ಬರ್ತದೆ. ಮತ್ತೆ ಕೊಪ್ಪರಿಗೆನೆ ಒಂದು 40 ಕೆಜಿ ಭಾರ ಇರ್ತದೆ, 1.5 ಕ್ವಿಂಟಲ್ ಬರ್ತದೆ. ಹಾಗಾಗಿ 4 ಜನ ಅಂತೂ ಇರ್ಲೇಬೇಕು. ಈಗ ರಾತ್ರಿ ನಾವು ಸಾಯಂಕಾಲ ರಸವನ್ನು ಹಾಕಿದ್ರೆ ಬೆಳಗ್ಗೆ 4 ಗಂಟೆ 5 ಗಂಟೆ 6 ಗಂಟೆಗೆ ಬರ್ತದೆ, ಆ ಟೈಮಿಗೆ ನಾಲ್ಕು ಜನ ಇರ್ಲೇಬೇಕು, ರಾತ್ರಿ ಇಡೀ ಬೆಂಕಿ ಉರಿತಾ ಇರ್ಬೇಕು. ಹೌದೌದು, ಬೆಂಕಿ ಉರಿತಾನೆ ಇರ್ತದೆ. ಈ ಸೌದೆ ಈಗ ಪೂರೈಕೆ ಎಲ್ಲ ಹೇಗೆ? ಸೌದೆ ಈಗ ನಾವು ನಮ್ಮ ಜಂಗಲಿಂದ, ಹಾ ನಾವು ಜಂಗಲಿಂದ ಕಟ್ಟಿಗೆ ತರ್ತಾ ಇದ್ದೇವೆ. ಇನ್ನು ಈಗ ಕಟ್ಟಿಗೆನೂ ಕಡಿಮೆ ಆಗ್ಬಿಟ್ಟಿದೆ. ಈ ಕಬ್ಬಿನ ಸಿಪ್ಪೆನಲ್ಲೇ ನಾವು ಬೆಲ್ಲ ತಯಾರು ಮಾಡುವುದನ್ನ ಮಾಡ್ತಾ ಇದ್ದೇವೆ. ಈಗ ಅದನ್ನೇ ಮುಂದುವರ್ಸ್ಬೇಕು. ಇನ್ನು ಮತ್ತೆ ಕಟ್ಟಿಗೆ ಅಭಾವ ಇರೋದ್ರಿಂದ ಈಗ ಸದ್ಯಕ್ಕೆ ಸಿಗ್ತಾ ಉಂಟು ಕಟ್ಟಿಗೆ. ಇದಕ್ಕೆ ಸುಣ್ಣ ಅಂತದನ್ನ ಸೇರಿಸಬೇಕಾದ ಸುಣ್ಣ ತಿಳಿ ನೀರು ಅಂತೆಲ್ಲ ಉಪಯೋಗಿಸ್ತಾರೆ ಅಂತ ಹೇಳಿದ್ರು? ಇಲ್ಲ ಇಲ್ಲ, ನಮ್ಮ ಈ ಜೋನಿ ಬೆಲ್ಲಕ್ಕೆ ನಾವು ಏನು ಸೇರಿಸೋದಿಲ್ಲ. ಇಲ್ಲ, ಎರಡು ಒಂದು ಒಂದೂವರೆ ವರ್ಷ ಅಥವಾ ಎರಡು ವರ್ಷವೂ ಕೂಡ ಅದು ಹಾಗೆ ಇಟ್ಕೋಬಹುದು. ಹೌದೌದು. ಓಪನ್ ಮಾಡಿದ ನಂತರ ಹೇಗೆ? ಇಲ್ಲ, ಓಪನ್ ಮಾಡಿದ್ಮೇಲೂ ಏನು ತೊಂದರೆ ಇಲ್ಲ, ಒಂದು ವರ್ಷದವರೆಗೆ ಏನು ಆಗುದಿಲ್ಲ. ಅದು ಈಗ ನಾವು ಸ್ವಲ್ಪ ನೀರಿದ್ದ ಕೈಯನ್ನ ನಾವು ಅದ್ರ ಹಾಕಿದ್ರೆ ಸ್ವಲ್ಪ ಹುಳಿ ಬರಬಹುದು, ಇಲ್ಲಾಂದ್ರೆ ನಾವು ಸೌಟನ್ನ ಒಣಗಿಸಿ ನಾವು ಬೆಲ್ಲವನ್ನು ತೆಗಿತೇವೆ. ಹಾಗಾಗಿ ಒಂದು ವರ್ಷದವರೆಗೂ ಏನು ಆಗುದಿಲ್ಲ ಅದು ನಾವು ತೆಗಿತಾ ಇದ್ರು. ಈಗ ಪಾಯಸಕ್ಕೋ ಅಥವಾ ಇನ್ಯಾವುದೋ ಸ್ವೀಟ್ ಮಾಡುವುದಕ್ಕೋ ಈ ಜೋನಿ ಬೆಲ್ಲವನ್ನು ಉಪಯೋಗಿಸ್ತೀರಿ ಅಂತ ಇಟ್ಕೊಳ್ಳಿ, ಆ ಪ್ರಮಾಣವನ್ನು ನಿರ್ಧಾರ ಮಾಡುವುದು ಹೇಗೆ ಅಂತ? ಸಾಮಾನ್ಯವಾಗಿ ಇಷ್ಟು ಕಿಲೋ ಹಾಕಿ ಅಂತ ಅಚ್ಚು ಬೆಲ್ಲವನ್ನು ಹೇಳ್ತೀವಿ, ಇದನ್ನು ಹೇಗೆ ಹಾಕೋದು? ಇಲ್ಲ, ಇದು ಅದೇ ಪ್ರಮಾಣದಲ್ಲೇ ಬರ್ತದೆ, ಒಂದ್ ಸ್ವಲ್ಪ ಕಡಿಮೆ ಸಾಕಾಗ್ತದೆ ಇದು. ಈಗ ಅದಕ್ಕೆ ಹಾ ಸ್ಟ್ರಾಂಗ್ ಸ್ವೀಟ್ ಜಾಸ್ತಿ ಇರ್ತದೆ. ಈಗ ಅವರಲ್ಲಿ ಸುಣ್ಣ ಮತ್ತೆ ಇದನ್ನು ಹಾಕೋದ್ರಿಂದ ಅದು ಅಷ್ಟು ಸ್ವೀಟ್ ಇರುವುದಿಲ್ಲ. ಈಗ ಇದು ಮತ್ತೆ ಸ್ವೀಟ್ ಆಗ್ತದೆ. ಈಗ ಅದೇ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಸಾಕಾಗ್ತದೆ ಇದು. ಕಾಫಿ ಚಾ ಕೂಡ ಉಪಯೋಗಿಸ್ತಾರೆ? ಹಾ ಉಪಯೋಗಿಸ್ತಾರೆ, ಬೆಲ್ಲದ ಕಾಫಿ ಮತ್ತೆ ಚಾನು. ಈ ಶುಗರ್ ಇದ್ದಂತವರು ಅದನ್ನ ಮಾಡ್ಕೊಂಡು ಕುಡಿತಾರೆ. ಮತ್ತೆ ನಮ್ಮಲ್ಲಿ ಎಲ್ಲಾ ಕಜ್ಜಾಯ ಸ್ವೀಟ್ಗೆ ಏನಿದ್ರು ಬೆಲ್ಲನೇ ನಾವು ಉಪಯೋಗಿಸೋದು. ಬಹಳ ಸಂತೋಷ ಸುಬ್ರಾಯ ಭಾಸ್ಕರ್ ಹೆಗಡೆ ಅವರೇ, ಭತ್ತ ಕೃಷಿ ಮಾಡ್ತಾ ಇದ್ರಿ, ಜೊತೆಗೆ ಸಾಂಪ್ರದಾಯಿಕವಾಗಿ ಕಬ್ಬನ್ನ ಬೆಳೆದು ಆಲೆ ಮನೆಯನ್ನು ಕೂಡ ನಿರ್ವಹಣೆ ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಭತ್ತ ಮತ್ತು ಕಬ್ಬು ಕೃಷಿ ಈ ಕುರಿತು ಯಲ್ಲಾಪುರ ತಾಲೂಕು ಮಚ್ಚಿಗೆಯ ಸುಬ್ರಾಯ ಭಾಸ್ಕರ್ ಹೆಗಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದೀಗ ಕೃಷಿ ಮಾಹಿತಿ. ಈರುಳ್ಳಿಯು ನಮ್ಮ ರಾಜ್ಯದ ಮುಖ್ಯವಾದ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿದೆ. ಇದನ್ನು ತರಕಾರಿಯಂತೆಯೂ ಸಾಂಬಾರು ಪದಾರ್ಥದಂತೆಯೂ ಬೆಳೆಯ ಎಲ್ಲಾ ಹಂತಗಳಲ್ಲಿ ಉಪಯೋಗಿಸಲಾಗುವುದು. ಈರುಳ್ಳಿಯನ್ನ ವರ್ಷದ ಎಲ್ಲಾ ಕಾಲದಲ್ಲಿಯೂ ಬೆಳೆಯಬಹುದು. ಬೆಳೆಯನ್ನು ಪ್ರಾರಂಭ ಮಾಡಲು ಜೂನ್ ಜುಲೈ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ಜನವರಿ ಫೆಬ್ರವರಿ ತಿಂಗಳುಗಳು ಉತ್ತಮ. ಚಳಿಗಾಲದಲ್ಲಿ ಬೆಳೆದ ಗೆಡ್ಡೆಗಳು ಉತ್ತಮವಾಗಿರುತ್ತವೆ. ಸೂರ್ಯನ ಬೆಳಕು ಮತ್ತು ಉಷ್ಣಾಂಶ ಏರಿಳಿತವಾದಲ್ಲಿ ಬೆಳೆಗೆ ಹಾನಿಯಾಗುತ್ತದೆ. ಈ ಬೆಳೆಯನ್ನ ಹಲವಾರು ಬಗೆಯ ಮಣ್ಣುಗಳಲ್ಲಿ ಬೆಳೆಯಬಹುದು. ಆದರೆ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಸೂಕ್ತ. ಮಣ್ಣಿನ ರಸಸಾರ 5.8-6.5 ಇರಬೇಕು. ಹೆಚ್ಚು ಕ್ಷಾರ ಜೌಗು ಪ್ರದೇಶ ಸೂಕ್ತವಲ್ಲ. ಈ ಬೆಳೆಯನ್ನ ಮೂರು ವಿಧಗಳಲ್ಲಿ ಬಿತ್ತನೆ ಮಾಡಬಹುದು. ಸಸಿ ನಾಟಿ ಮಾಡುವುದು, ಕೂರಿಗೆ ಬಿತ್ತನೆ ಅಥವಾ ಬಿತ್ತರಿಸುವುದು, ಗಡ್ಡೆ ನಾಟಿ ಮಾಡುವುದು. ಒಂದು ಹೆಕ್ಟೇರಿಗೆ ಬೇಕಾಗುವ ಸಸಿಗಳನ್ನು ಬೆಳೆಯಲು 7.5 ಉದ್ದ, 1.2 ಅಗಲ ಮತ್ತು 10 ಎತ್ತರದ 25 ಮಡಿಗಳನ್ನು ತಯಾರಿಸಬೇಕು. ಮಡಿಗಳಿಗೆ 3-4 ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಮತ್ತು 0.5 kg 15:15:15 ಸಂಯುಕ್ತ ರಾಸಾಯನಿಕ ಗೊಬ್ಬರವನ್ನ ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ನಂತರ ಬಿತ್ತನೆ ಬೀಜವನ್ನ 7.5 ಅಂತರದ ಸಾಲುಗಳಲ್ಲಿ ಬಿತ್ತಬೇಕು. ತಕ್ಷಣ ಮಡಿಗಳಿಗೆ ನೀರುಣಿಸಬೇಕು. ಹೀಗೆ ಮಾಡಿದ ಸಸಿಗಳು 6-8 ವಾರಗಳಲ್ಲಿ ನಾಟಿ ಮಾಡಲು ಸಿದ್ಧವಾಗುತ್ತವೆ. ನಾಟಿ ಮಾಡುವ ಮುನ್ನ ಪೂರ್ತಿ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ, 50% ಸಾರಜನಕ, ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷ್ ಕೊಡಬೇಕು. ಸಸಿಗಳನ್ನು 15 ಅಂತರದ ಸಾಲುಗಳಲ್ಲಿ 10 ಒಂದರಂತೆ ಹೆಚ್ಚು ಆಳಕ್ಕೆ ಇಳಿಯದಂತೆ ನಾಟಿ ಮಾಡಬೇಕು. ನಾಟಿ ಮಾಡಿದ ತಕ್ಷಣ ನೀರು ಹಾಯಿಸಬೇಕು. 6 ವಾರಗಳ ನಂತರ ಉಳಿದ 50% ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಈ ಬಿತ್ತನೆಯು ಮಳೆಯಾಶ್ರಿತ ಬೆಳೆಗೆ ರೂಢಿಯಲ್ಲಿದೆ. ಬಿತ್ತನೆ ಮಾಡಲು ಜಮೀನನ್ನು ಸಿದ್ಧಪಡಿಸಿ ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರವನ್ನ ಮಣ್ಣಿನಲ್ಲಿ ಸೇರಿಸಿ 1.2x1.2 ಅಂತರದ ಮಡಿಗಳನ್ನ ಮಾಡಿ ತೆಳ್ಳಗೆ ಬೀಜವನ್ನ ಕೈಯಿಂದ ಬಿತ್ತಿ 4 ವಾರಗಳ ನಂತರ 5 ಒಂದು ಸಸಿಯನ್ನುಳಿಸಿ ಉಳಿದವುಗಳನ್ನ ತೆಗೆಯಿರಿ. ಕೂರಿಗೆ ಬಿತ್ತನೆ ಭೂಮಿಯನ್ನ ಬಿತ್ತನೆಗೆ ಸಿದ್ಧಪಡಿಸಿ ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಸಾವಯವ ಗೊಬ್ಬರ ಹಾಗೂ ರಾಸಾಯನಿಕ ಗೊಬ್ಬರವನ್ನ ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಿ ಬೀಜವನ್ನ 30 ಅಂತರದ ಸಾಲಿನಲ್ಲಿ ಕೂರಿಗೆಯಿಂದ ಬಿತ್ತನೆ ಮಾಡಬೇಕು. ಗೆಡ್ಡೆ ನಾಟಿ ಮಾಡುವುದು ಹೇಗೆಂದರೆ, ಜಮೀನನ್ನ ಬಿತ್ತನೆಗೆ ಸಿದ್ಧ ಮಾಡಿ ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಸಾವಯವ ಗೊಬ್ಬರ, ರಂಜಕ, ಪೊಟ್ಯಾಶ್ ಮತ್ತು ಅರ್ಧ ಭಾಗ ಸಾರಜನಕ ರಸಗೊಬ್ಬರವನ್ನ ಮಣ್ಣಿನಲ್ಲಿ ಸೇರಿಸಿ ನಂತರ 15 ಸೆಂಟಿಮೀಟರ್ ಅಂತರದ ಬದುವನ್ನ ಮಾಡಿ ಬದುವಿನ ಒಂದು ಪಕ್ಕದಲ್ಲಿ ಪ್ರತಿ 10 ಸೆಂಟಿಮೀಟರ್ಗೆ ಒಂದರಂತೆ ಗಡ್ಡೆಯನ್ನ ನಾಟಿ ಮಾಡಿ ನೀರು ಹಾಯಿಸಿ 6 ವಾರಗಳ ನಂತರ ಉಳಿದ ಅರ್ಧ ಭಾಗ ಸಾರಜನಕವನ್ನ ಮೇಲು ಗೊಬ್ಬರವಾಗಿ ಕೊಡಬೇಕು. ಹವಾಮಾನ ಮತ್ತು ಮಣ್ಣಿನ ಗುಣಧರ್ಮಕ್ಕನುಸಾರವಾಗಿ 4-6 ದಿವಸಗಳಿಗೊಮ್ಮೆ ನೀರು ಉಣಿಸಬೇಕು. ಕೊಯ್ಲಿಗೆ 15 ದಿವಸ ಮುಂಚೆ ನೀರು ಕೊಡುವುದನ್ನು ನಿಲ್ಲಿಸಬೇಕು. ಸಸಿ ನಾಟಿ ಮಾಡಿದ ದಿವಸ ಅಥವಾ ಮಾರನೇ ದಿವಸ ಹೆಕ್ಟೇರಿಗೆ 2 ಲೀಟರ್ %50 ಮೆಟಲೋಕ್ಲೋರ್ 500 ಮಿಲಿ %23.5 ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಸಿಂಪಡಣೆಯ ನಂತರ ಭೂಮಿಯನ್ನ ತುಳಿಯಬೇಡಿ. ಸಿಂಪಡಣೆಯ ಸಮಯದಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿರಲಿ ಮತ್ತು ಹೆಚ್ಚು ಹೆಂಟೆಗಳಿರದಂತೆ ಎಚ್ಚರ ವಹಿಸಿ. ಬೀಜದಿಂದ ಪ್ರಸಾರವಾಗುವ ಕಳೆಗಳೆಲ್ಲವನ್ನ ಪ್ರಾರಂಭದ 40 ದಿನಗಳವರೆಗೆ ಹತೋಟಿ ಮಾಡುತ್ತದೆ. ನಂತರ 45-50 ದಿವಸಗಳಲ್ಲಿ ಅಥವಾ 70-75 ದಿವಸಗಳಲ್ಲಿ ಕಳೆ ಬರದಂತೆ ಕಳೆಗಳನ್ನ ಹತೋಟಿ ಮಾಡಿ. ಇದಕ್ಕೆ ಬರುವ ರೋಗಗಳು ಕಾಡಿಗೆ ರೋಗ, ನೇರಳೆ ಎಲೆ ಚುಕ್ಕೆ ರೋಗ, ಬುಡ ಕೊಳೆಯುವ ರೋಗ ಮತ್ತು ಬಿಳಿ ಕೊಳೆ ರೋಗ. ನೇರಳೆ ಎಲೆ ಮುಚ್ಚೆ ರೋಗ ಬಂದಾಗ 2 ಗ್ರಾಂ ಮ್ಯಾಂಕೋಜೆಬ್ 1 ಲೀಟರ್ ನೀರಿನಲ್ಲಿ ಸಿಂಪಡಿಸಬೇಕು. 15 ದಿವಸಗಳ ಅಂತರದಲ್ಲಿ ರೋಗದ ಲಕ್ಷಣಗಳು ಮತ್ತೆ ಕಂಡು ಬಂದಲ್ಲಿ ಇದೇ ಸಿಂಪಡಣಾ ದ್ರಾವಣ ಬಳಸಬೇಕು. ಪ್ರತಿ ಹೆಕ್ಟೇರಿಗೆ 450-530 ಲೀಟರ್ ಸಿಂಪಡಣಾ ದ್ರಾವಣ ಉಪಯೋಗಿಸಬಹುದು. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ 50% ಬಾಗಿದಾಗ ಕಟಾವು ಮಾಡಬೇಕು. ಗಡ್ಡೆಗಳನ್ನು ಅಗೆದು ಬಿಸಿಲಿನಲ್ಲಿ 1 ವಾರ ಒಣಗಿಸಬೇಕು. ಪ್ರತಿ ಹೆಕ್ಟೇರಿಗೆ ಸರಾಸರಿ 25,000 ಕಿಲೋಗ್ರಾಂ ಇಳುವರಿ ಪಡೆಯಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಈರುಳ್ಳಿಯು ನಮ್ಮ ರಾಜ್ಯದ ಮುಖ್ಯವಾದ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿದೆ. ಇದನ್ನು ತರಕಾರಿಯಂತೆಯೂ ಸಾಂಬಾರು ಪದಾರ್ಥದಂತೆಯೂ ಬೆಳೆಯ ಎಲ್ಲಾ ಹಂತಗಳಲ್ಲಿ ಉಪಯೋಗಿಸಲಾಗುತ್ತದೆ. ಬೇಸಿಗೆ ಹಂಗಾಮಿನಲ್ಲಿ ಬೆಳೆಯುವ ಕೃಷಿ ಬೆಳೆಗಳಲ್ಲಿ ಶೇಂಗಾ ಪ್ರಮುಖ ಬೆಳೆ. ಇದು ಎಣ್ಣೆಕಾಳು ಹಾಗೂ ದ್ವಿದಳ ಬೆಳೆಯಾಗಿದ್ದು ಮಣ್ಣಿನ ಫಲವತ್ತತೆ ನಿರ್ವಹಣೆಯಲ್ಲಿ ಮತ್ತು ದನಕರುಗಳಿಗೆ ಉತ್ಕೃಷ್ಟ ಮೇವನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸಾಮಾನ್ಯ ಭಾಷೆಯಲ್ಲಿ ಬಡವರ ಬಾದಾಮಿ ಎಂದು ಕರೆಯಲ್ಪಡುತ್ತದೆ. ಇದರಿಂದ ಆರೋಗ್ಯಕ್ಕೆ ಉಪಯುಕ್ತವಾದ ಎಣ್ಣೆಯನ್ನ ಸಂಸ್ಕರಿಸಬಹುದು. ಸಕಾಲದಲ್ಲಿ ಸರಿಯಾದ ರೀತಿಯಲ್ಲಿ ಜಮೀನು ತಯಾರಿಕೆ ಮಾಡಿ ಶಿಫಾರಿತ ತಳಿಗಳೊಂದಿಗೆ ಶಿಫಾರಿತ ಪ್ರಮಾಣದಲ್ಲಿ ಬಿತ್ತನೆ ಬೀಜ ಬಳಸಿ ಬೀಜೋಪಚಾರ ಮಾಡಿ ನಿಗದಿತ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಒದಗಿಸಿ ಬೆಳೆಗೆ ಅವಶ್ಯಕ ಹಂತದಲ್ಲಿ ನೀರು ಒದಗಿಸಿ ಏರು ಮತ್ತು ಮಡಿ ಪದ್ಧತಿಯಲ್ಲಿ ಬೇಸಾಯ ಮಾಡಿದರೆ ಹೆಚ್ಚು ಇಳುವರಿ, ಗುಣಮಟ್ಟದ ಕಾಯಿ ಮತ್ತು ಬೀಜಗಳನ್ನು ಪಡೆಯಬಹುದು. ಈ ಶೇಂಗಾ ಬೆಳೆಯಲ್ಲಿ ಸೂಕ್ತವಾದ ತಳಿಗಳು DH-101. ಈ ತಳಿಯು ಬೇಸಿಗೆ ಹಂಗಾಮಿನ ತಳಿಗಳಾದ TAG-24 ಮತ್ತು DH-86 ತಳಿಗಳಿಗಿಂತ 10-15% ಹೆಚ್ಚು ಇಳುವರಿ ಸಾಮರ್ಥ್ಯ ಹೊಂದಿದ್ದು ಈ ತಳಿಯು 110-115 ದಿನಗಳಲ್ಲಿ ಮಾಗುತ್ತದೆ. ಇದು ಕಾಂಡ ಕೊಳೆ ರೋಗ ಮತ್ತು ನಂಜಾಣು ಕುಡಿ ಸಾಯುವ ರೋಗಗಳಿಗೆ ಮತ್ತು ರಸ ಹೀರುವ ಕೀಟಗಳಾದ ನುಸಿ ಮತ್ತು ಎಲೆ ತಿನ್ನುವ ಕೀಟಕ್ಕೆ ಸಹಿಷ್ಣುತೆ ಹೊಂದಿದೆ. ಎಲೆಗಳು ತಿಳಿ ಹಸಿರು ಬಣ್ಣದ್ದಾಗಿವೆ. 48-49% ಎಣ್ಣೆ ಅಂಶವನ್ನು ಹೊಂದಿದೆ. ಇನ್ನೊಂದು ಸೂಕ್ತವಾದ ತಳಿ ಯಾವುದೆಂದರೆ TAG-24. ಶಿಫಾರಿತ ಬೇಸಿಗೆ ಹಂಗಾಮಿನ ತಳಿಗಳಿಗಿಂತ ಹೆಚ್ಚು ಇಳುವರಿ ಕೊಡುವುದಲ್ಲದೆ ಅಲ್ಪಾವಧಿ ತಳಿಯಾಗಿದ್ದು 105-110 ದಿನಗಳಲ್ಲಿ ಮಾಗುತ್ತದೆ. ಎಲೆಗಳು ಹಸಿರು ಬಣ್ಣದ್ದಾಗಿವೆ. 48-49% ಎಣ್ಣೆ ಅಂಶವನ್ನು ಹೊಂದಿವೆ. ನಂಜಾಣು ಕುಡಿ ಸಾಯುವ ರೋಗ ಮತ್ತು ಎಲೆ ತಿನ್ನುವ ಕೀಟಗಳಿಗೆ ಸಹಿಷ್ಣುತೆಯನ್ನು ಹೊಂದಿದೆ. ಇನ್ನೊಂದು ತಳಿ DH-256. ಬೇಸಿಗೆ ಹಂಗಾಮಿನ ತಳಿಗಳಾದ ಟಿಎಜಿ 24 ಮತ್ತು ಡಿ ಕೊಡುವುದಲ್ಲದೆ ಬರ ಸಹಿಷ್ಣುತೆ ಹೊಂದಿದ್ದು 115-120 ದಿನಗಳಲ್ಲಿ ಮಾಗುತ್ತದೆ. ಎಲೆಗಳು ಕಪ್ಪು ಹಸಿರು ಬಣ್ಣದಿದ್ದು ಕಾಳುಗಳು ಗುಲಾಬಿ ವರ್ಣದ್ದಾಗಿವೆ. ಶೇಕಡ 47-48 ಎಣ್ಣೆ ಅಂಶವನ್ನು ಹೊಂದಿದೆ. ಡಿಎಚ್ 257 ಇದು ಬೇಸಿಗೆ ಹಂಗಾಮಿನ ತಳಿಗಳಾದ ಟಿಎಜಿ 24, ಡಿಎಚ್ 101, ಆರ್ 8808, ಆರ್ 2201 ಮತ್ತು ಕದಿರಿ ಹರಿತಾಂಧ್ರ ತಳಿಗಳಿಗಿಂತ ಶೇಕಡ 20-30 ಹೆಚ್ಚು ಇಳುವರಿ ಸಾಮರ್ಥ್ಯ ಹೊಂದಿದ್ದು ಬರ ಸಹಿಷ್ಣುತೆ ಹೊಂದಿದ್ದು 120-125 ದಿನಗಳಿಗೆ ಮಾಗುತ್ತದೆ. ಶೇಕಡ 47-48 ಎಣ್ಣೆ ಅಂಶವನ್ನು ಹೊಂದಿದ್ದು ನೀರಾವರಿ ಹಿಂಗಾರು ಬೇಸಿಗೆ ಹಂಗಾಮಿನಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಬೆಳೆಯಲು ಇತ್ತೀಚೆಗೆ ಶಿಫಾರಸು ಮಾಡಲಾಗಿದೆ. ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ. ವಿಶ್ವ ಏಡ್ಸ್ ದಿನ ಇದೆಯಲ್ಲ, ಈ ಹೆಚ್ಐವಿ ಅಂದ್ರೆ ಏನು? ಹೆಚ್ಐವಿ ಅಂದ್ರೆ ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವ ವೈರಾಣು. ಹೀಗೆ ಕಡಿಮೆಯಾಗದ ಹಲವು ರೋಗಗಳಿಗೆ ಒಳಗಾಗುವ ಸ್ಥಿತಿಯನ್ನ ಏಡ್ಸ್ ಅಂತ ಕರೀತಾರೆ ಅಲ್ವಾ? ಹೌದು. ಹೆಚ್ಐವಿ ಏಡ್ಸ್ ನ ಲಕ್ಷಣಗಳೆಂದ್ರೆ ಜ್ವರ, ತಲೆ, ಗಂಟಲು ನೋವು, ದೇಹದಲ್ಲಿ ತುರಿಕೆ, ಲಸಿಕೆ ಗ್ರಂಥಗಳು ಊದಿಕೊಳ್ಳುವುದು, ಕೆಲವರಿಗೆ ಯಾವುದೇ ಲಕ್ಷಣವೂ ಕಾಣಿಸದೆ ಕೂಡ ಇರಬಹುದು. 2030 ಒಳಗೆ ಹೆಚ್ಐವಿ ಸೋಂಕನ್ನು ಶೂನ್ಯಕ್ಕೆ ತರುವ ನಿಟ್ಟಿನಲ್ಲಿ ಅನುಮಾನವಿರುವ ಎಲ್ಲರೂ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಪರೀಕ್ಷೆ ಮಾಡಿಸಿಕೊಳ್ಳಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಅಭಿಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ನಾಗಪ್ಪ, ಕುಶಾಲು ಗೌಡ ಮತ್ತು ಸಂಗಡಿಗರಿಂದ ಗುಂಟೆಪಾಂಗ್. ಇದು ನಾವು ದೇವ್ರ ಕಾರ್ಯದಲ್ಲಿ ಹಾಡು ಪದ ತಂದನು ತಾನ ತಂದನ ತಂದೆ ನಂದನು ತಂದನು ತಾನ ತಂದನ ನೆಲೋ ತಾನು ತಂದನು ತಾನ ತಂದನ ತಂದೆ ನಂದನು ತಂದನು ತಾನ ತಂದನ ಮೇಲೋ ತಾನ ಹರಿಂದರ್ ಜೋತೆ ಹರಗಿಳಿಯೋತ್ತಾರಿಂದರ ಜೋತೆ ಹರಗಿಳಿ ಶೂರಗಿಳಿಯೋ ಪಾದರ ಸೂತೆ ಜಯೋತ್ತಾರಿಂದರ್ ಜೋತೆ ಹರಗಿಳಿ ದೂರಗಿಳಿಯೋ ಪಾದರ ಜೋತೆ ಪರಾಜಯೋತ್ತಾರ ರಾಜಂಗಳ ತೋಳು ಶಮ್ಮ ಇವರ ಮನೆಯಲ್ಲ ಎಂಟೆಂಟೇ ದಿನಕ್ಕೊಂದೆ ಸಣಿ ಬರುವೋತ್ತಾರ ರಾಜಂಗಳದ ತೋಳು ಜಮಾಲೆಯವರ ಮಾರಿಯಲ್ಲಿ ಎಂಟೆಂಟೇ ದಿನಕ್ಕೊಂದೆ ಸಣಿ ಬರುವೋತ್ತಾರ ಎಂಟೆಂಟೇ ದಿನಕ್ಕೊಂದೆ ಶ್ರೇಣಿವರ ಇವರು ಮಾನಿಯಲ್ಲೇ ಐದರ್ ಸಿಗೊಂದೆ ಎಂಟೆಂಟೇ ದಿನಕ್ಕೊಂದೆ ಶನಿವಾರ ಇವ್ರ ಮನೆಯಲ್ಲೇ ಐದರ್ ಸಿಗೊಂದೆ ಪೋನೋ ಬರುವೋತ್ತಾನ ಐದರ್ ಸಿಗೊಂದೆ ಪೋನವರ ಇವ್ರ ಮನೆಯಲ್ಲೇ ಹತ್ತರ್ ಸಿಗೊಂದೆ ಹೊರ ದಿನ ಓತ್ತಾನ ಐದರ್ ಸಿಗೊಂದೆ ಪೋನವರ ಇವ್ರ ಮನೆಯಲ್ಲೇ ಹತ್ತರ್ ಸಿಗೊಂದೆ ಹೊರ ದಿನ ಓತ್ತಾನ ಈಗ ದೇವಸ್ಥಾನದಲ್ಲಿ ಪೂಜ್ಯ ವಗೇರಿ ಮಾಡಬೇಕಾದ್ರೆ ಅದ್ರದ್ದು ಒಂದು ನಾನೀಗ ಪದ ಆಡ್ತೀನಿ ತನಂದೇ ನಾನು ತನ ತಂದ್ರೆ ನಾನು ಅಯ್ಯ ತನಂದೇ ನಾನು ತಂದ್ರೆ ನಾನು ತನಂದೇ ನಾನು ತನ ತಂದ್ರೆ ನಾನು ಅಯ್ಯ ತನಂದೇ ನಾನು ತಂದ್ರೆ ನಾನು ತನಂದೇ ನಾನು ತನ ತಂದ್ರೆ ನಾನು ಅಯ್ಯ ತನಂದೇ ನಾನು ತನಂದೇ ನಾನು ತನ ತಂದ್ರೆ ನಾನು ತನಂದೇ ನಾನು ತಂದ್ರೆ ನಾನು ತಂಗಿ ಜಂಬೆ ಮರಳು ಜಂಬೆ ನಾನು ಮರ ಜಂಬಪ್ಪ ನೆಟ್ಟ ಉಳು ಶೇರು ಜಂಬೆ ಜಂಬೆ ಮರು ಜಂಬಾಲಿ ನೀರಾಲಿ ಮರು ಜಂಬಪ್ಪ ನೆಟ್ಟ ಉಳು ಸೇವು ಜಂಬಪ್ಪ ನೆಟ್ಟ ಉಳಿಸೆ ಮರ ನಿನಗೆ ಮಗುಳ ತುಂಬೆ ಹೂವಿನಂಗೆ ತುಂಬುವ ತಂಬುಲೋ ಬೆಳಿ ಎಡಗೇರು ತಂಬುಲೋ ಬೆಳಿ ನವರೆ ಮಾಡುವೋ ಮಗಳ ಮದುವಿಯೋ ಬೆಳಿ ಎಡಗೆಯೋ ಜಾವರೆ ಮಾಡುವೋ ಮಗಳ ಮದುವಿಯೋ ತಾನಂದೇ ನಾನು ತನ್ನ ಚಂದ್ರ ನಾನು ತಾನಂದೇ ನಾನು ತಂದ್ರ ನಾನು ತಾನಂದೇ ನಾನು ತನ್ನಂದೇ ನಾನು ತಂದ್ರ ನಾನು ಬದಲೇ ಸಂಪ್ರದಾಯಗೆ ಮಂಡೆ ಬಾಚು ತಂಗೆ ಆ ತಂಗಿ ನಮಗೆ ಕೊಡಬೇಕು ಬದಲೇ ಸಂಪ್ರದಾಯಗೆ ಮಂಡೆ ಬಾಚು ತಂಗೆ ಆ ತಂಗಿ ನಮಗೆ ಕೊಡಬೇಕು ಆ ತಂಗಿ ನಮಗೆ ಕಟ್ಟದು ಉಂಟಾದರೆ ಬದಲೇ ಸಪ್ಪಿ ದರ್ಯಾ ಕಳವು